बता दें, वीडियो कॉन्फ्रेंसिंग के माध्यम से प्रधानमंत्री वैश्विक तेल और गैस के मुख्य कार्यकारी अधिकारियों से बातचीत का जो कार्यक्रम है वो चल रहा है, लेकिन तकनीकी खराबी के कारण हमें वीडियो कॉन्फ्रेंसिंग का वो संपर्क स्थापित नहीं हो पा रहा है, जिसकी वजह से हम आपको ये कार्यक्रम का सजीव प्रसारण नहीं सुन पा रहे हैं। इसके लिए हमें खेद है। We regret to inform you that we are unable to bring you the interaction of the Honorable Prime Minister Sri Narendra Modi with the chief executive officers and experts of the global oil and gas sector on the promotion of clean growth and sustainability due to technical reasons. We sincerely regret this. ಆತ್ಮೀಯ ಶ್ರೋತೃಬಂಧುವರೇ, ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಾಗತಿಕ ತೈಲ ಮತ್ತು ಅನಿಲ ವಲಯಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಜ್ಞರೊಂದಿಗೆ ಸಂವಾದವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಸಿದರು. ಆದರೆ ದೆಹಲಿ ಕೇಂದ್ರದಲ್ಲಿ ಉಂಟಾದ ತಾಂತ್ರಿಕ ತೊಂದರೆಯಿಂದಾಗಿ ಆ ಕಾರ್ಯಕ್ರಮದ ಪ್ರಸಾರ ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ವಿಷಾದಿಸುತ್ತೇವೆ. ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ ಮೀಡಿಯಂ ವೇವ್ ತರಂಗಾಂತರ. ಆಕಾಶವಾಣಿ ಮಂಗಳೂರು, ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಂಗಳೂರು, ಈಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮಾತು ಮಲ್ಲಿಗೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಮಾತು ಮಲ್ಲಿಗೆ, ಕೌಟುಂಬಿಕ ಸಂಭಾಷಣೆ. ರತ್ನಕ್ಕ, ಅಲ್ಲಿ ನೋಡಂತೆ ಶಾಮಣ್ಣ ಬರ್ತಾ ಇದ್ದಾರೆ. ನಾವಿಲ್ಲಿ ನಮ್ಮಷ್ಟಕ್ಕೆ ಮಾತಾಡ್ತಾ ಇರ್ಬೇಕಾದ್ರೆ ಇವ್ರು ಏನಿಲ್ಲಿ ಎಂಟ್ರಿ ಕೊಡೋದು ನೋಡುವ, ಕೇಳೋಣ. ಶಾಮಣ್ಣ ಏನ್ ಕತೆ? ನಾನು ಈ ಸುರೇಶ್ ಅಣ್ಣ ಬರ್ತೇನೆ ಬರ್ತೇನೆ ಅಂತ ಹೇಳಿ ಕೈಕೊಟ್ಟ ಕೊನೆಯ ಗಳಿಗೆಯಲ್ಲಿ ಹೀಗೊಂದೊಂದು ಸರಿ ಹೀಗ ಆಗ್ತದೆ. ನಾನು ಅದನ್ನೇ ಕಾಯುದೀಗ, ಯಾಕೆ ಇವರು ಒಬ್ಬರ ತಲೆ ಮಾತ್ರ ಕಾಣ್ತಾ ಉಂಟು, ಹಿಂಜರಿತಾ ಇದ್ದಾರೆ. ಅಲ್ಲ, ಕೆಲವರು ಏನ್ ಮಾಡ್ತಾರೆ, ಈಗ ಬಂದೆ 2 ನಿಮಿಷದಲ್ಲಿ ಬಂದೆ ಅಂತ ಹೇಳಿದವರು 2 ಗಂಟೆ ಆದ್ರೂ ನಾಪತ್ತೆ ಆಗ್ಬಿಡ್ತಾರೆ. ಸುರೇಶ್ ಅಣ್ಣ ಬರ್ಲಿ, ಕೇಳ್ಬಿಡೋಣ ಯಾಕೆ ಲೇಟ್ ಅಂತ. ಇರ್ತವಲ್ಲ ವ್ಯವಹಾರಗಳು ಬೇರೆ ಬೇರೆ, ಹಲವಾರು ವಿಷಯಗಳನ್ನ ತಲೆಗೆ ಹಾಕೊಳ್ತಾರೆ. ಎಲ್ಲೋ ಒಂದು ಕಾರ್ಯಕ್ರಮ, ಏನೇನೋ ಎಲ್ಲ ತಲೆಯಲ್ಲಿ ಇರ್ತದೆ ಬಿಡಿ. ರತ್ನಕ್ಕ ಏನು ಗೊತ್ತಾ, ತಿರುಗಾಡಿದಷ್ಟು ಒಂದಷ್ಟು ವಿಚಾರಗಳು ಕೂಡ ನಮಗೆ ಗೊತ್ತಾಗ್ತದೆ ಅಂತ. ಮನೆಯಲ್ಲೇ ಕೂತ್ರೆ ಏನು ಗೊತ್ತಾಗ್ತದೆ? ಮತ್ತೆ ಯಾರೆಲ್ಲ ತಿರುಗಾಡ್ತಾರೆ ಅವರ ಬಾಯಿಂದ ಒಂದಷ್ಟು ನಾವು ಕೂಡ ಮಾಹಿತಿ ತಿಳ್ಕೊಂಡ್ರೆ ನಮ್ಮ ಜ್ಞಾನನು ಹೆಚ್ಚಾಗುತ್ತೆ. ಈಗ ಈ ಕೊರೋನಾ ಸಂದರ್ಭದಲ್ಲಿ ಡಾಕ್ಟರ್ ಎಲ್ಲ ಹೇಳ್ತಾ ಇದ್ರು ಏನು ಅಂದ್ರೆ, ದೈಹಿಕವಾಗಿ ನಾವು ದೂರ ಇದ್ರೂ ಕೂಡ ಮಾನಸಿಕವಾಗಿ ಹತ್ತಿರ ಇರಬೇಕು ಅಂತ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ ಈಗ ಕಳೆದ ಒಂದ್ ಎರಡು ಮೂರು ತಿಂಗಳಿಂದ ನೋಡಿದ್ರೆ ಈ ಕೊರೋನಾ ಎನ್ನುವಂಥದ್ದು ಸಮಸ್ಯೆ ಸಾಕಷ್ಟು ಕಡಿಮೆ ಆಗಿದೆ. ಅದಾದ್ರೂ ಕೂಡ ನಮ್ಮ ಜಾಗ್ರತೆಯನ್ನು ನಾವು ಮಾಡಬೇಕು ಅಂತ ಹೇಳ್ತೀವಿ. ಈ ಹಿನ್ನೆಲೆಯಲ್ಲಿಯೇ ರಾಜ್ಯ ಸರ್ಕಾರ ಒಂದು ನಿರ್ಧಾರ ಮಾಡಿದೆ. ಏನು ಅಂತ ಅಂದ್ರೆ 21ನೇ ತಾರೀಕು ಈ ನಮ್ಮ ನವರಾತ್ರಿ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗೀತಲ್ಲ, ಇನ್ನು 1ನೇ ಕ್ಲಾಸ್ನಿಂದ ಶಾಲೆಯನ್ನ ಪುನರಾರಂಭ ಮಾಡಬಹುದು ಅಂತ. ಸೀತಕ್ಕ, ಈಗ ಮಕ್ಕಳ ಅವಸ್ಥೆಯನ್ನು ನಾವು ನೋಡಿದ್ರುಂಟಲ್ಲ, ತುಂಬಾ ಪಾಪ ಅಂತ ಅನ್ನಿಸ್ತದೆ. ಒಂದು ಶಾಲೆ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಹೌದು, ಆ ಓದುದು ಕೂಡ ಯಾವ್ದ್ರಲ್ಲಿ ಹೇಳಿ, ಮೊಬೈಲ್ ಅಲ್ಲಿ ಓದುದಂತೆ. ಆ ಮಕ್ಕಳಿಗೆ ಪಾಪ ಏನು ಗೊತ್ತಿದೆ ಹೇಳಿ, ಅವರನ್ನು ಒಂದು ಕಡೆ ಹಿಡಿದು ಕೂತ್ಕೊಳಿಸ್ಬೇಕು. ಆಯ್ತು, ಅವರೇ ಕೂತ್ಕೊಳ್ತಾರ ಇಲ್ಲ, ಅಮ್ಮನ ಅಜ್ಜಿಯ ಅಕ್ಕನ ಯಾರಾದ್ರೂ ಒಬ್ರು ಒಟ್ಟಿಗೆ ಬೇಕು. ಇದು ಎಲ್ಲರಿಗೂ ಒಂದು ರೀತಿಯ ಶಿಕ್ಷೆ ತರ ಆಗಿದೆ ಅಲ್ವಾ ಸೀತಕ್ಕ? ಅದು ಹೌದು. ಮತ್ತೀಗ ಶಾಲೆಗೆ ಹೋಗುವಾಗ ರತ್ನಕ್ಕ ನಾವು ಅವರಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು. ಈಗ ಕೋವಿಡ್ ಅದರ ಜೊತೆ ನಾವು ಇರ್ಬೇಕಲ್ಲ, ಇನ್ನೊಂದು ವರ್ಷವಾದ್ರೂ ನಾವು ಜಾಗ್ರತೆಯಾಗಿ ಇರ್ಬೇಕು, ಮಾಸ್ಕ್ ಹಾಕ್ಲಿಕ್ಕೆ ಹೇಳ್ಬೇಕು. ಮತ್ತೆ ಅವರು ಏನ್ ತಗೊಂಡ್ ಹೋಗಿರ್ತಾರೆ ತಿಂಡಿ ಅವರ ಬಾಕ್ಸ್ ಅಲ್ಲಿ, ಅದನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಬಾರ್ದು. ಅವ್ರ ಮನೆಯಿಂದ ತಗೊಂಡ್ ಹೋದ ತಿಂಡಿಯನ್ನೇ ತಿನ್ಬೇಕು. ತಿನ್ನುವ ಮೊದಲು ಕೈ ತೊಳಿಬೇಕು, ಸ್ವಚ್ಛವಾಗಿ ಇರ್ಬೇಕು ಅವರು ಅಂತ ನಾವು ಮೊದಲು ಅವರಿಗೆ ಮಾಹಿತಿ ಕೊಡಬೇಕು. ಮತ್ತೆ ಅವರ ಯಾರು ಗುರುಗಳಿರ್ತಾರೋ ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕು. ಬೇರೆಯವ್ರ ಜೊತೆ ಅಂದ್ರೆ ತುಂಬಾ ಹತ್ತಿರ ಕೂತ್ಕೊಂಡು ಪಾಠ ಕೇಳ್ಕೊಂಡು ಮುಂಚಿನಾಗೆ ಇರಬಾರ್ದು, ವ್ಯವಹರಿಸಬಾರ್ದು ಅಂತ ಅವರಿಗೆ ಆಗಾಗ ಹೇಳ್ತಾ ಇರ್ಬೇಕು. ಹೌದು ಹೌದು. ಸಾಮಾನ್ಯವಾಗಿ ಸೀತಕ್ಕ ಈ ಚಿಕ್ಕ ಮಕ್ಕಳು ಅಂದ್ರೆ ಎಲ್ಲ ಮೈ ಮುಟ್ಟಕೊಂಡು ದೂಡ್ಕೊಂಡು ಏನೋ ಗಲಾಟೆ ಮಾಡ್ಕೊಂಡು ಇರ್ತವೆ ಸಹಜವಾಗಿ. ಆದ್ರೆ ಈ ಒಂದು ಅಂತರವನ್ನ ಪಾಲಿಸಬೇಕು ಅಂತ ಮಕ್ಕಳಿಗೆ ಹೇಳುದು ಕೂಡ ಬಹಳ ಕಷ್ಟವೇ. ಕಷ್ಟ ಅಲ್ಲ, ಪಾಲಿಸುವುದು ಕೂಡ ಬಹಳ ಕಷ್ಟ. ಪಾಲಿಸುವುದು ತುಂಬಾ ಕಷ್ಟ ಅಂದ್ರೆ ಚಿಕ್ಕ ಮಕ್ಕಳು ಸಹಜವಾಗಿ ಒಟ್ಟಿಗೆ ಆಟ ಆಡ್ಕೊಂಡು ಕೈ ಹಿಡ್ಕೊಂಡೇ ಓಡ್ಕೊಂಡು ಇದೆಲ್ಲ ಇರ್ತಾರೆ. ಕ್ಲಾಸ್ ಅಲ್ಲೂ ಹಾಗೆ, ಒಂದು ಬೆಂಚ್ ಅಲ್ಲಿ ಈಗ ಇಬ್ಬರೇ ಕೂತ್ಕೊಳ್ಳುದು ಅಂತ ಹೇಳಿದ್ರೆ ಪಾಪ ಮಕ್ಕಳಿಗೆ ತುಂಬಾ ಕಷ್ಟ. ಆದ್ರೂ ಕೂಡ ಮನೆಯಲ್ಲಿ ಇರುವಂತಹ ಒಂದು ಶಿಕ್ಷೆ ತಪ್ಪಿದೆ ಅಂತ ತಿಳ್ಕೊಬೇಕು. ಮತ್ತೆ ಈಗ ಕೈ ತೊಳ್ಕೊಂಡು ಊಟ ಮಾಡು ಅಂದ್ರೆ ಮಕ್ಕಳು ಕೇಳ್ತಾರ, ಸುಮ್ನೆ ಕೈಯನ್ನ ನೀರಿಗೆ ತೋರಿಸ್ತಾರೆ ಓಡ್ಬಿಡ್ತಾರೆ. ಅವರಿಗೆ ಹೇಗೆ ಕೈ ತೊಳೆಯೋದು ಅದನ್ನು ಕೂಡ ನಾವು ಹೇಳ್ಕೊಳ್ಬೇಕಾಗ್ತದೆ. ಬಿಸಿಯೂಟವು ಕೂಡ ಮತ್ತೆ ಪುನರಾರಂಭ ಆಗ್ತದೆ ಅಂತೆ. ಹೌದು, ಊಟದಲ್ಲೂ ಹಾಗೆ ಶುಚಿತ್ವ ಬೇಕಾಗ್ತದೆ. ಆಮೇಲೆ ಬಿಸಿನೀರನ್ನು ಕೂಡ ಮನೆಯಿಂದಲೇ ಅವರು ತಗೊಂಡು ಬಂದ್ರೆ ಅದು ಒಳ್ಳೆ. ಕಾಲಿಕವಾಗಿಯೂ ಕೂಡ ಮಳೆ ಬರ್ತಾ ಇದೆ, ಅದ್ರ ಬಗ್ಗೆಯೂ ಕೂಡ ನಾವು ಜಾಗ್ರತೆ ವಹಿಸಬೇಕಲ್ಲ, ಯಾಕಂದ್ರೆ ಮತ್ತೆ ಜ್ವರ ಗಿರೆ ಬಂದ್ರು ಸಾಧ್ಯತೆ ಉಂಟು. ಅಂದ್ರೆ ಈಗ ಒಂದು ಸಣ್ಣ ಶೀತ ಬಂದ್ರು ಕೂಡ ನಾವು ಹೆದರಿಕೊಳ್ಳುವಂತಹ ಪರಿಸ್ಥಿತಿ ಇದೆ. ದೊಡ್ಡವರಿಗೆ ಹೆದರಿಕೆ ಆಗ್ತದೆ, ಇನ್ನು ಪುಟ್ಟ ಮಕ್ಕಳಿಗೆ ಶೀತ ಜ್ವರ ಬಂದ್ರೆ ತೊಂದರೆ ಇದ್ದೇ ಇದೆ. ಆದ ಕಾರಣ ಜಾಗ್ರತೆ ವಹಿಸಿಕೊಳ್ಳುವುದು ಒಳ್ಳೇದು. ಶಾಮಣ್ಣ, ನಾವಿಬ್ರು ನೀವು ಬರುವಾಗ ಏನ್ ಮಾತಾಡ್ಕೊಳ್ತಾ ಇದ್ವಿ ಗೊತ್ತಾ? ಅದನ್ನೆಲ್ಲ ಕೇಳಲಿಕ್ಕೆ ಹೋಗ್ಲಿಲ್ಲ, ಹೇಳಿ ಹೇಳಿ. ಆದ್ರೆ ಹೇಳ್ತೇನೆ, ಅದರಿಂದ ನಿಮ್ಗೂ ಒಂದು ವಿಷಯ ತಿಳ್ಕೊಳ್ತೀರಿ. ನೀವು ಏನ್ ಗೊತ್ತಾ, ಈ ರತ್ನಕ ಇದ್ದಾರಲ್ಲ ತುಂಬಾ ಚೆನ್ನಾಗಿ ಉಳಿತಾಯ ಮಾಡ್ತಾರೆ, ಅದ್ ಹೇಗೆ ಉಳಿತಾಯ ಮಾಡ್ತೀರಿ ಅಂತ ಕೇಳ್ತಾ ಇದ್ದೀನಿ. ಅಲ್ಲ, ಇದು ಈ ಸೀತಕ್ಕನಿಗೆ ಇದು ಈ ವಿಷಯ ತಲೆಗೆ ಹೇಗೆ ಬಂತು ಅಂತ ನನಗೆ ಆಶ್ಚರ್ಯ. ಅಲ್ಲ, ಯಾರೋ ಹೇಳ್ತಿದ್ರು ನಾವೀಗ 30ನೇ ತಾರೀಕು ಅಕ್ಟೋಬರ್ ಅದನ್ನ ಉಳಿತಾಯದ ದಿನ ಅಂತ ಆಚರಿಸ್ತೀವಿ. ಅದನ್ನ ಯಾಕೆ ಆಚರಿಸ್ಬೇಕು, ಹೇಗೆ ಆಚರಿಸ್ಬೇಕು, ಉಳಿತಾಯ ಮಾಡೋದು ಹೇಗೆ, ಅದೆಲ್ಲ ಕತೆ ಮಾತಾಡ್ತಿದ್ದೆ. ಈಗ ಶಾಮಣ್ಣ, ಈ ಕೊರೋನಾ ಸಮಯದಲ್ಲಿ ಆ ಉಳಿತಾಯ ಅಂತ ಇತ್ತಲ್ಲ, ಅದು ತುಂಬಾ ಸಹಾಯ ಆಗಿದೆ. ಅದರ ಬೆಲೆ ಗೊತ್ತಾದ್ದು ನಮಗೆ, ಅದರ ಏನು ಉಪಯೋಗಕ್ಕೆ ಆಗ್ತದೆ ಅಂತ ಗೊತ್ತಾದ್ದು ಆ ಸಮಯದಲ್ಲಿ. ಅಂದ್ರೆ ಎಲ್ಲೂ ಯಾರಿಗೂ ಕೆಲಸ ಇಲ್ಲ, ಸಂಬಳ ಇರುವುದಿಲ್ಲ, ಇಂತಹ ಸಮಯದಲ್ಲಿ ಅಲ್ಪ ಸ್ವಲ್ಪ ಉಳಿತಾಯ ಮಾಡಿದ್ದು ಅದು ಖಂಡಿತ ಉಪಯೋಗಕ್ಕೆ ಎಲ್ರಿಗೂ ಬಂದಿದೆ. ಹಾಗೆ ಕನ್ನಡದಲ್ಲಿ ಹೇಳುವುದು, ಹನಿ ಹನಿ ಕೂಡಿದ್ರೆ ಹಳ್ಳ. ಹಾಗೆಯೇ ಈ ಸಣ್ಣ ಸಣ್ಣ ಉಳಿತಾಯ ಎನ್ನುವಂತಹದ್ದು ಇವತ್ತು 1 ರೂಪಾಯಿಯೋ 5 ರೂಪಾಯಿಯೋ 10 ರೂಪಾಯಿ ಅಂತ ಕಾಣಬಹುದು, ಆದ್ರೆ ಅದುವೇ 1 ವರ್ಷಕ್ಕೆ 10 ವರ್ಷಕ್ಕೆ ಯೋಚನೆ ಮಾಡಿದ್ರೆ ತುಂಬಾ ದೊಡ್ಡ ಒಂದು ಮೊತ್ತ ಆಗ್ತದೆ, ನಮ್ಮ ಉಪಯೋಗಕ್ಕೆ ಆಗ್ತದೆ ಅಂತ. ಹೌದು, ಅದಕ್ಕೆ ಇವರೇ ಈಗ ಮೊದಲೆಲ್ಲ ಮನೆಯಲ್ಲೆಲ್ಲ ಅಡಿಗೆ ಕೋಣೆಯಲ್ಲಿ ಒಂದು ಡಬ್ಬ ಇಡ್ತಾ ಇದ್ರು ಅಂತ. ಈಗ ಸಣ್ಣ ಉಳಿತಾಯ ಮಾಡೋದಕ್ಕೂ ಕೂಡ ಅಂಚೆ ಇಲಾಖೆ ಆಗ್ಬಹುದು, ಬೇರೆ ಬೇರೆ ಇಲಾಖೆಗಳು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತವೆ. ರತ್ನಕ್ಕ, ನಿಮ್ಮನೆಯಲ್ಲಿ ಈ ತರ ಡಬ್ಬಗಳು ಖಂಡಿತ ಇದೆ? ಅಂದ್ರೆ ನನಗಿದು ಸಣ್ಣದಿರುವಾಗಿಂದಲೇ ಅಭ್ಯಾಸ ಇತ್ತು. ಸಣ್ಣದಿರುವಾಗ ಒಂದು ಖುಷಿ, ಆ 1 ರೂಪಾಯಿ ನಾಣ್ಯ ಇರ್ಬೋದು, ಹೊಸ್ತೇನೋ ನಾಣ್ಯ ಸಿಕ್ಕಿತ್ತು ಅಂತ ಹೇಳಿದ್ರೆ ಅದನ್ನು ಯಾರಿಗೂ ಕೊಡ್ಲಿಕ್ಕಿಲ್ಲ, ಇದು ನಂಗೆ ಬೇಕು ಅಂತ ಡಬ್ಬಿಯಲ್ಲಿ ಹಾಕಿ ಇಡುದು. ಹಾಗೆ ಹಾಕಿಟ್ಟು ನನ್ನಲ್ಲಿ 1,000 ರೂಪಾಯಿ ಆದದ್ದು ಇದೆ. ಸೀರೆ ತೆಗೆದದ್ದು? ಸೀರೆ ತೆಗೆದದ್ದಲ್ಲ, ಆಗ ಕಲೀಲಿಕ್ಕೆ ಫೀಸ್ ಕಟ್ಟಲಿಕ್ಕೆ ಅದನ್ನು ಕೊಟ್ಟಿದ್ದೆ. ಅಲ್ಲ, ಈಗ ದಸರಾ ಟೈಮ್ ಅಲ್ಲಿ ಇವರು ಚಂದ ಚಂದದ ಸೀರೆ, ದಿನಕ್ಕೊಂದು ಬಣ್ಣದ ಸೀರೆ ಉಡ್ತಾ ಇದ್ರು. ಅಲ್ಲ, ಈಗ ಹೌದು ನಿಜ, ಉಳಿತಾಯದ ಹಣದಲ್ಲಿ ನಮ್ಮ ಇಷ್ಟದ್ದೇನಾದ್ರೂ ತೆಗಿಬಹುದು. ಅಂದ್ರೆ ಈಗ ಈ ಸಣ್ಣ ಉಳಿತಾಯ ಎನ್ನುವಂತಹದ್ದು ಇವತ್ತಿಗೆ ಸಣ್ಣದಾಗಿ ಕಂಡ್ರು ಕೂಡ ಮುಂದೊಂದು ದಿವಸ ದೊಡ್ಡ ಮೊತ್ತ ಆಗ್ತದೆ. ಸಾಮಾನ್ಯವಾಗಿ ಈಗ ಆಕಸ್ಮಿಕಗಳು ಬರ್ತವೆ, ಈಗ ಏನು ಆರೋಗ್ಯದ ಸಮಸ್ಯೆಗಳು ಬರಬಹುದು ಅಥವಾ ಏನೋ ಒಂದು ಅಗತ್ಯ ಬರ್ತದೆ ಅಂತ ಇಟ್ಕೊಳ್ಳಿ, ಆವಾಗ ಒಂದು ದೊಡ್ಡ ಮೊತ್ತ ಕೈಯಲ್ಲಿ ಬೇಕಾಗ್ತದೆ. ಪ್ರತಿ ತಿಂಗಳ ಸಂಬಳವನ್ನು ಅಥವಾ ಒಂದು ಆದಾಯವನ್ನು ಏನಿದೆಯೋ ನಾವು ಖರ್ಚು ಮಾಡ್ತಾ ಹೋದ್ರೆ, ಉಳಿತಾಯ ಏನು ಮಾಡದೆ ಹೋದ್ರೆ, ಮುಂದೊಂದು ದಿನ ಯಾರತ್ತಾದ್ರೂ ಕೈ ಸಾಲ ಪಡೆಯುವಂತ ಒಂದು ಪರಿಸ್ಥಿತಿ ಬರಬಹುದು. ಈಗ ಅಷ್ಟು ಮಾತ್ರ ಅಲ್ಲ ಸೀತಕ್ಕ, ನಾವೇನು ತುಂಬಾ ಉಳಿತಾಯ ಮಾಡ್ಬೇಕು ಅಂತೇನಿಲ್ಲ. 5 ರೂಪಾಯಿ ಅಥವಾ 10 ರೂಪಾಯಿ ನಾವು ದಿನದಲ್ಲಿ ಉಳಿಸಿದ್ರು ಸಾಕಾಗ್ತದೆ. ಅದು ಒಂದು ತಿಂಗಳಾಗುವಾಗ ಅಥವಾ ಒಂದು ವರ್ಷ ಆಗುವಾಗ ಎಷ್ಟು ದೊಡ್ಡ ಮೊತ್ತ ಆಗ್ತದೆ, ಯಾವುದೊಂದು ಸಹಾಯಕ್ಕೆ ಸಿಗ್ತದೆ ನಮಗೆ. ಅಗತ್ಯ ಬಿದ್ದಾಗ ಸಿಕ್ಕಿದ್ರೆ ನಮ್ಗೆ ಅದರ ಪ್ರಯೋಜನ ಗೊತ್ತಾಗುತ್ತೆ. ಈಗ ಇನ್ನೊಂದು ವಿಷಯ, ನಮ್ಮದೊಂದು ಸ್ವಸಹಾಯ ಸಂಘದಲ್ಲಿ ನಾವು ಎಲ್ಲ ಸದಸ್ಯರು ಕೂಡ ಒಂದು ಸ್ವಲ್ಪ ಬೇರೆ ಉಳಿತಾಯ ಅಂತ ತೆಗೆದಿಡ್ತೇವೆ. ಅದು ಯಾವುದಕ್ಕೆ ಅಂತ ಹೇಳಿದರೆ, ನಮ್ಮ ಆ ಒಂದು ಪರಿಸರದಲ್ಲಿ ಅಥವಾ ನಮ್ಮ ಸದಸ್ಯರ ಮನೆಯಲ್ಲೇ ಇರಬಹುದು, ಏನಾದರೂ ತೊಂದರೆ ಇದ್ರೆ ಅಥವಾ ಮಕ್ಕಳಿಗೆ ಕಲೀಲಿಕ್ಕೆ ಏನಾದರೂ ಕಷ್ಟ ಇದ್ರೆ, ಅನಾರೋಗ್ಯ ಇದ್ರೆ, ಈಗ ವೃದ್ಧರು ಇದ್ರೆ ಅವರಿಗೆ ಅನಾರೋಗ್ಯ ಇದ್ರೆ, ಹೀಗೆ ಯಾವುದೇ ಒಂದು ಕಷ್ಟದ ಸಂದರ್ಭದಲ್ಲಿ ನಾವು ಆ ಹಣವನ್ನೊಂದು ಉಪಯೋಗ ಮಾಡ್ತೇವೆ. ಇದೇ ರೀತಿಯಲ್ಲಿ ಒಂದೊಂದು ಕಾಳನ್ನು ಕೂಡ ಉಳಿಸುವಂತಹ ಒಂದು ಕಾರ್ಯಕ್ರಮ ಇರ್ತದೆ. ಈಗ ನಾವು ಅನ್ನ ಇಡಬೇಕಿದ್ರೆ ಒಂದಷ್ಟು ಅಕ್ಕಿ ಹಾಕಿರ್ತೀವಿ, ಒಂದು 1/4 ಕಿಲೋ 1/4 ಕಿಲೋವನ್ನು ಹಾಕಿರ್ತೀವಿ ಒಂದು ಮನೆಯಲ್ಲಿ ಅಂತ ಇಟ್ಕೊಳ್ಳಿ. ಅದನ್ನ ಒಂದು ಮುಷ್ಟಿ ಅಕ್ಕಿಯನ್ನ ತೆಗೆದಿಡುವಂತಹದ್ದು ಅಂತ, ಪ್ರತಿ ದಿವಸವೂ ಒಂದೊಂದೇ ಮುಷ್ಟಿ ಅಕ್ಕಿಯನ್ನ ತೆಗೆದಿಟ್ರೆ ಒಂದು ತಿಂಗಳಿಗಾಗುವ ಎಷ್ಟು ಕಿಲೋ ಆಗ್ತದೆ ನೋಡಿ. ಅದನ್ನ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಒಂದು ಸಹಾಯ ರೀತಿಯಲ್ಲಿ ಕೊಡುವಂತಹದ್ದು ಅಂತ, ಈ ರೀತಿಯಲ್ಲಿಯೂ ಕೂಡ ಇದಕ್ಕೊಂದು ರೂಪ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆ ವಿಷಯ ಇದು ಅಲ್ವಾ. ಆಮೇಲೆ ಈಗ 24ನೆಯ ತಾರೀಕು ಇನ್ನೊಂದು ಮಹತ್ವವಾದಂತಹ ದಿವಸ ಇದೆ. ಏನು ಅಂತಂದ್ರೆ ವಿಶ್ವಸಂಸ್ಥೆ ಅಂತ ಕೇಳಿರಬಹುದು. ಈಗ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಪಾನ್ನ ಮೇಲೆ ಅಣುಬಾಂಬನ್ನ ಹಾಕಿದ್ರಲ್ಲ, ಅದರ ನಂತರ ಈ ಜಗತ್ತಿನಲ್ಲಿ ಒಂದು ಶಾಂತಿ ಸುವ್ಯವಸ್ಥಿತನ ಕಾಪಾಡಬೇಕು ಅನ್ನುವ ಕಾರಣಕ್ಕೆ ಈ ವಿಶ್ವಸಂಸ್ಥೆ ಎನ್ನುವುದನ್ನ ಹುಟ್ಟು ಹಾಕಿದ್ರು. ಆ ನಂತರದ ವರ್ಷಗಳಲ್ಲಿ ಅದು ಬರೀ ಒಂದು ಯುದ್ಧದ ಸಂದರ್ಭದಲ್ಲಿ ಮಾತ್ರ ಕೆಲಸ ಮಾಡುವಂತಹದ್ದಲ್ಲ, ಪ್ರಾಕೃತಿಕವಾಗಿ ಏನೇ ಒಂದು ವಿಕೋಪ ಆದರೂ ಕೂಡ, ಆರೋಗ್ಯದ ಸಮಸ್ಯೆ ಬಂದರೂ ಕೂಡ, ಈ ವಿಶ್ವಸಂಸ್ಥೆ ಎನ್ನುವಂತಹದ್ದು ಅದರ ಮೂಲಕ ಬೇರೆ ಬೇರೆ ಅಂಗ ಸಂಸ್ಥೆಗಳಿದ್ದಾವೆ. ಇದು ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಇರ್ತದೆ, WHO ಅಂತ ಇದೆ, ಯುನೆಸ್ಕೋ ಅಂತ ಇದೆ. ಚಿಕ್ಕ ಮಕ್ಕಳಿಗೆ ಶಿಕ್ಷಣ ನೀಡುವಂತಹದ್ದು, ಅವರಿಗೆ ಆರೋಗ್ಯ ಸುಧಾರಣೆಗೆ ಕ್ರಮವನ್ನು ಕೈಗೊಳ್ಳುವಂತಹದ್ದು, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಈ ವಿಶ್ವಸಂಸ್ಥೆ ಹಮ್ಮಿಕೊಳ್ತದೆ. ಇಂಥ ಒಂದು ಸಂಸ್ಥೆ ಇದ್ರೆ ಒಳ್ಳೇದಲ್ಲ, ಜಾಗತಿಕ ಮಟ್ಟದಲ್ಲಿ ಏನೇ ಸಮಸ್ಯೆ ಬಂದ್ರು ಅದನ್ನ ಬಗೆಹರಿಸಬಹುದು. ದೇಶಗಳ ನಡುವೆ ಇಂಥ ಒಂದು ವೈಮನಸ್ಯ ಅಥವಾ ಒಂದು ಪರಿಸ್ಥಿತಿ ಗಂಭೀರವಾಗಿ ಹೋಗುವಂತಹ ಸಂದರ್ಭದಲ್ಲಿ ಈ ವಿಶ್ವಸಂಸ್ಥೆ ಜಾಗೃತ ಆಗಬೇಕು ಅಂತ. ಮತ್ತೆ ಅಂದಾಗೆ ಶಾಮಣ್ಣ, ಈ ಸುರೇಶಣ್ಣ ಎಲ್ಲಿ ಹೋಗಿದ್ದು? ನಾನು ಹೇಳಿದ್ನಲ್ಲ, ಎಲ್ಲೋ ಭಾಷಣ ಬಿಗಿಲಿಕ್ಕೆ ಹೋಗಿರಬೇಕು. ನಾನು ಹಾಗೆ ಅಂದ್ಕೊಂಡೆ ಅಲ್ವಾ, ಏನಾದ್ರೂ ಅಲ್ಲ. ನನಗನ್ಸುದು November 1ನೇ ತಾರೀಕಿಗೆ ರಾಜ್ಯೋತ್ಸವ ಬರ್ತದಲ್ಲ, ಅದಕ್ಕೆ ಏನಾದ್ರೂ ಪೂರ್ವ ತಯಾರಿ ಭಾಷಣಕ್ಕೆ ಏನಾದ್ರೂ ಇರಬಹುದು. ಈ ಸರಿಯ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕಿದ್ರೆ ಒಂದು ವಿಶೇಷವಾದ ಒಂದು ವ್ಯವಸ್ಥೆಯನ್ನ ಮಾಡಿದಾರಂತೆ. ಅಂದ್ರೆ ಯಾರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಅವರೇ ಅರ್ಜಿ ಹಾಕುವಂತಹ ಅಗತ್ಯ ಇಲ್ಲ, ಅವರ ಪರವಾಗಿ ಅವರ ಊರಿನವರು ಯಾರಾದರೂ ಪರಿಚಯರು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬಹುದು ಅಂತ. ಇವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆಯುವುದಕ್ಕೆ ಅರ್ಹರಿದ್ದಾರೆ, ಇವರು ಇಷ್ಟೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ 1,500ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ಅಂತೆ. ಅದೊಂದು ರೀತಿಯಲ್ಲಿ ಒಳ್ಳೇದು, ಅವರವರೇ ಹಾಕಿಕೊಳ್ಳುವುದಕ್ಕಿಂತ ಬೇರೆಯವರು ನಮ್ಮನ್ನು ಅರ್ಹರು ಅಂತ ಅನ್ನೋದು ಹೆಚ್ಚು ಒಳ್ಳೆಯದು. ಊರಿನ ಮಟ್ಟದಲ್ಲಿ ನಮಗೆ ಗೊತ್ತಿರ್ತದೆ ಯಾರು ಕೆಲಸ ಮಾಡಿದ್ದಾರೆ ಊರಿಗಾಗಿ ಮತ್ತೆ ನಾಡಿಗಾಗಿ. ಹೌದು, ಅಂದ್ರೆ ಈಗ ಎಷ್ಟೋ ಸಾರಿ ಏನಾಗ್ತದೆ, 80-90 ವರ್ಷದ ವಯೋವೃದ್ಧರು ಕೂಡ ಊರಿನಲ್ಲಿ ಇರ್ತಾರೆ, ಅವರಿಗೆ ಹೆಚ್ಚಿನ ಅಕ್ಷರ ಅಭ್ಯಾಸ ಇಲ್ಲದೆ ಇರಬಹುದು ಅಥವಾ ಅವ್ರಿಗೆ ಹೀಗೆ ಅರ್ಜಿ ಹಾಕಬೇಕು ಅನ್ನೋದು ಗೊತ್ತಿಲ್ಲದೆ ಇರಬಹುದು. ಆದರೆ ಅವರು ಸಮಾಜಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಇರ್ತಾರೆ. ಅವರು ನಾಟಿ ವೈದ್ಯರು ಇರಬಹುದು, ಹಾಡುಗಾರರು ಇರಬಹುದು, ಜನಪದ ಹಾಡುಗಳೆಲ್ಲ ಹಾಡ್ತಾರಲ್ಲ, ಇಂಥವರನ್ನ ಗುರುತಿಸಿ ಗೌರವಿಸುವಂತಹ ಕೆಲಸವನ್ನ ಈ ರಾಜ್ಯೋತ್ಸವ ಪ್ರಶಸ್ತಿಯ ಮೂಲಕ ಮಾಡ್ತಾರೆ ಅಂತ. ಅಂದಾಗೆ ರತ್ನಕ್ಕ, ನಿಮ್ಮ ಸಂಘದಲ್ಲಿ ಯಾರೋ ನಾಡಿದು 31ನೇ ತಾರೀಕಿಗೆ ಮಾತಾಡ್ಲಿಕ್ಕೆ ಬರ್ತಾರಂತೆಲ್ಲ, ದೇಶದ ಏಕತಾ ದಿನ ಅಂತ ಆ ದಿನವನ್ನ ಆಚರಿಸ್ತೀವಿ. ಈಗ ಏಕತಾ ದಿನ ಅಂದ ತಕ್ಷಣ ನಮಗೆ ನೆನಪಾಗುವಂತಹದ್ದು ವಲ್ಲಭಭಾಯಿ ಪಟೇಲ್ ಅವರು. ಹೌದು, ಅಂದ್ರೆ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಗುಜರಾತ್ನಲ್ಲಿ ಏಕತಾ ಮೂರ್ತಿಯನ್ನು ಕೂಡ ಇತ್ತೀಚೆಗೆ ಸ್ಥಾಪನೆ ಮಾಡಲಾಗಿದೆ. ಈಗ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ 1947ರ ನಂತರದಲ್ಲಿಯೂ ಕೂಡ

ಜನರೇ ಬನ್ನಿ ಬೇಗನೆ ಭಕ್ತಿ ಭುಕ್ತಿಯ ಮಾಡುವ ಅಮ್ಮ ಇವಳು ನಮ್ಮನೆಲ್ಲವ ಮುಕ್ತಿ ಪಥವ ತೋರುವ ಕಾಲೇ ಭ್ರಮರಾಮ ಶರಣು ಕಟೀಲಮ್ಮ ಕಾಲೇ ಭ್ರಮರಾಮ ಶರಣು ಕಟೀಲಮ್ಮ ಅಂಬಕೇಶ್ವರಿ ತಂದೆ ತಾನು ಎಲ್ಲವೂ ಅಂಬೆ ಎಂದರೆ ಇವಳು ತಾನೇ ತಾಯಿಯೂ ಅಂಬಕೇಶ್ವರಿ ತಂದೆ ತಾನು ಎಲ್ಲವೂ ಬಾ ನಂಬಿದವರನ್ನು ಪೊರೆದು ತಾನು ತಂದನಂತೆಯೇ ಕಾಯ್ವಳು ಭಕ್ತ ಜನರೇ ಬನ್ನಿ ಬೇಗನೆ ಭಕ್ತಿ ಭುಕ್ತಿಯ ಮಾಡುವ ಅಮ್ಮ ಇವಳು ನಮ್ಮನೆಲ್ಲವ ಮುಕ್ತಿ ಪಥವ ತೋರುವ ಕಾಲೇ ಭ್ರಮರಾಮ ಶರಣು ಕಟೀಲಮ್ಮ ಕಾಲೇ ಭ್ರಮರಾಮ ಶರಣು ಕಟೀಲಮ್ಮ ಬಾಳುವ ಆಸೆ ಲೋಭದ ಆಮಿಷದ ಕಡೆ ಕೃದ್ಧರಾಗಿಯೇ ಬಾಳುವ ಕಾಯ ವಾಚ ಮನಸ್ಸಿನಲ್ಲಿ ಶುದ್ಧರಾಗಿಯೇ ಬಾಳುವ ಭಕ್ತ ಜನರೇ ಬನ್ನಿ ಬೇಗನೆ ಭಕ್ತಿ ಭುಕ್ತಿಯ ಮಾಡುವ ಅಮ್ಮ ಇವಳು ನಮ್ಮನೆಲ್ಲವ ಮುಕ್ತಿ ಪಥವ ತೋರುವ ಕಾಲೇ ಭ್ರಮರಾಮ ಶರಣು ಕಟೀಲಮ್ಮ ಕಾಲೇ ಭ್ರಮರಾಮ ಶರಣು ಕಟೀಲಮ್ಮ. ಪುತ್ತೂರು ನರಸಿಂಹನಾಯಕ ಹಾಗೂ ಸಂಗಡಿಗರು ಹಾಡಿರುವ ಶಿವಾನಂದ ಬೇಕಲವರ ಭಕ್ತಿ ರಚನೆಯನ್ನು ಕೇಳಿದಿರಿ. ಮುಂದೆ ತುಳಸಿ ಮಧ್ಯದಿ ಇರುವ ಕೃಷ್ಣನೇ ಹಾಡಿದ್ದಾರೆ ಅಂಜಲಿ ಗಣೇಶ್ ಹಾಗೂ ಎಚ್ ಎನ್ ನಟರಾಜ್. ಮಧ್ಯರಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ ಬಳಸಿ ನೋಡುವ ಬನ್ನಿರೇ ಬಳಸಿ ನೋಡುವ ಬನ್ನಿ Thank you. ಗಂಗಳು ನೋಡಿರೆ ಅಂಗರಾಗ ಶ್ರೀರಂಗ ಮಂಗಳ ಸಿಂಗರದಿ ಮಂಗಳಾಂಗನ ಮಂಗಳಾರತಿ ಎಲ್ಲ ಗಂಗಳು ನೋಡಿರೆ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ ಬಳಸಿ ನೋಡುವ ಬನ್ನಿರೆ ಬಳಸಿ ನೋಡುವ ಬನ್ನಿರೆ ಇದುವರೆಗೆ ದೇವರ ನಾಮಗಳನ್ನು ಆಲಿಸಿದಿರಿ. ಇದು ಒಂದು ಪ್ರಕಟಣೆ. ನಿರುದ್ಯೋಗಿ ಯುವಕ ಯುವತಿಯರಿಗೆ, ಸ್ವ ಉದ್ಯೋಗ ಆಕಾಂಕ್ಷಿಗಳಿಗೆ ಉಜಿರೆಯ ರೋಡ್ಸೆಡ್ ಸಂಸ್ಥೆಯಲ್ಲಿ ಮುಂದಿನ ದಿನಗಳಲ್ಲಿ ತರಬೇತಿಗಳನ್ನು ಹಮ್ಮಿಕೊಳ್ಳಲಾಗಿದೆ.